ಶ್ರೀಮಾನ್ ವೆಂಕಟನಾಥಾರ್ಯ ಕವಿತಾರ್ಕಿಕ ಕೇಸರಿ ವೇದಾಂತಾಚಾರ್ಯವರ್ಯೋ ಮೇ ಸನ್ನಿಧತ್ತಾಂ ಸದಾ ಹೃದಿ. ಸ್ವಾಮಿ ದೇಶಿಕನ್ ರಚಿಸಿರುವ ಅದ್ಭುತವಾದ ದಯಾಶತಕಂ ಎಂಬ ಸ್ತೋತ್ರ ರತ್ನದ ಶ್ಲೋಕಗಳ ಅರ್ಥಾನುಸಂಧಾನವನ್ನು ಮಾಡ್ತಾ ಇದ್ದೇವೆ. 17ನೆಯ ಶ್ಲೋಕ. ಅಚಿತ ವಿಶಿಷ್ಟಾನ್ ಪ್ರಳಯೇ ಜಂತೂನವಲೋಕ್ಯ ಜಾತ ನಿರ್ವೇದ ಕರ್ಣಕಲೇಬರ ಯೋಗಂ ವಿತರಸಿ ವೃಷಶೈಲನಾಥ ಕರುಣೇತ್ವಂ. ಅಚಿದ್ ಅವಿಶಿಷ್ಟಾನ್ ಪ್ರಳಯೇ ಜಂತೂನ್ ಅವಲೋಕ್ಯ ಜಾತ ನಿರ್ವೇದ ಕರ್ಣಕಲೇಬರ ಯೋಗಂ ವಿತರಸಿ ವೃಷಶೈಲನಾಥ ಕರುಣೇತ್ವಂ ಅಂದರು. ಈ ವೃಷಶೈಲನಾಥ ಕರುಣೆ ಅಂತ ಸಂಬೋಧನೆ ಮಾಡ್ತಾರೆ. ವೃಷಗಿರೀಶನಾದ ಶ್ರೀನಿವಾಸನ ಕರುಣೆ ಪ್ರಳಯೇ ಪ್ರಳಯ ಕಾಲದಲ್ಲಿ ಅಚಿತ ಅವಿಶಿಷ್ಟಾನ್ ಅಚೇತನ ಪದಾರ್ಥವು ಚೇತನವು ಬೇರೆ ಅಲ್ಲ ಅನ್ನುವ ಹಾಗೆ ಅಚೇತನ ಪದಾರ್ಥಗಳಂತೆಯೇ ಇದ್ದಂತಹ ಜಂತೂನ್ ಜೀವರುಗಳನ್ನೆಲ್ಲ ಅವಲೋಕ್ಯ ನೋಡಿ ಜಾತ ನಿರ್ವೇದ ಬಹಳ ದುಃಖ ಉಂಟಾಗಿ ದುಃಖವನ್ನು ಅನುಭವಿಸಿದಂತಹ ನೀನು ತ್ವಂ ಕರ್ಣಕಳೇಬರ ಯೋಗಂ ಇಂದ್ರಿಯ ಮತ್ತು ಶರೀರದ ಸಂಬಂಧವನ್ನು ವಿತರಿಸಿ ಆ ಚೇತನರಿಗೆಲ್ಲ ನೀನು ಉಂಟು ಮಾಡ್ತೀಯ ಅಂತ ಹೇಳಿಬಿಟ್ಟು ಸೃಷ್ಟಿಕಾರ್ಯ ದಯಾದೇವಿಯದೇ ಸೃಷ್ಟಿಕಾರ್ಯ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಹಿಂದಿನ ಶ್ಲೋಕದಲ್ಲಿ ಆ ಸೃಷ್ಟಿ ಸಂತತಾನ ಅಪರಾಧಾನಾಂ ನಿರೋಧಿನೀಂ ಜಗತಃ ಅಂತ ಹೇಳಿ ಪದ್ಮಾಸಹಾಯ ಕರುಣೆ ಪ್ರತಿ ಸಂಚರ ಕೇಳಿ ಮಾಚರಿಸಿ ಪ್ರಳಯವು ದಯಾಕಾರ್ಯವೇ ಅಂತ ನಿರೂಪಣೆ ಮಾಡಿದ್ರು. ಇಲ್ಲಿ ಸೃಷ್ಟಿಯೂ ದಯಾದೇವಿಯ ಕಾರ್ಯವೇ ಅಂತ ಬಹಳ ಚೆನ್ನಾಗಿ ಸ್ವಾಮಿ ದೇಶಿಕನ್ ಸ್ತೋತ್ರ ಮಾಡ್ತಾರೆ. ಇಲ್ಲಿ ಈ ಶ್ಲೋಕವು ಶ್ರೀ ಪರಾಶರ ಭಟ್ಟರ ರಂಗರಾಜಸ್ತವ ಅನ್ನುವಂತಹ ಉತ್ತಮ ಸ್ತೋತ್ರದ ಒಂದು ಶ್ಲೋಕವನ್ನ ಒಡನೆ ನೆನಪಿಗೆ ತರುತ್ತೆ ನಮಗೆ. ಅಚಿದ ವಿಶೇಷಿತಾನ್ ಪ್ರಳಯ ಸೀಮನಿ ಸಂಸರತಃ ಕರ್ಣಕಳೇವರೈಹಿ ಘಟಯಿತುಂ ದಯಮಾನ ಮನಃ ವರದ ನಿಜೇಚ್ಛಯಾ ಏವ ಪರವಾನಕರೋ ಪ್ರಕೃತಿಂ ಮಹದಭಿಮಾನಭೂತ ಕರಣಾವಲಿ ಕೋರಕಿಣೀಂ ಅಂತ ಪರಾಶರ ಭಟ್ಟರು ರಂಗರಾಜೋತ್ಸವದಲ್ಲಿ ಸ್ತೋತ್ರ ಮಾಡ್ತಾರೆ. ಅದೇ ಎಷ್ಟೋ ಕೆಲವು ಶಬ್ದಗಳನ್ನೆಲ್ಲ ಹಾಗೆಯೇ ಇಲ್ಲಿ ನಾವು ಗುರುತಿಸಬಹುದು. ಅಚಿದ ವಿಶೇಷಿತಾನ್ ಪ್ರಳಯ ಸೀಮನಿ ಸಂಸರತಃ ಅಂದರು. ಅಚಿದ ವಿಶಿಷ್ಟಾನ್ ಪ್ರಳಯೇ ಕರ್ಣಕಲೇವರೈಹಿ ಘಟಯಿತು ದಯಮಾನ ಮನಃ ಅವರು ಹೇಳಿದ್ರು ದಯೆಯ ಕಾರ್ಯವೇ ಅಂತ ಹೇಳಿಬಿಟ್ಟು ಕರ್ಣಕಳೇವರ ಯೋಗಂ ವಿತರಿಸಿ ಅಂತ ಸ್ವಾಮಿ ದೇಶಿಕನಲ್ಲಿ ಸ್ತೋತ್ರ ಮಾಡ್ತಾರೆ. ಆ ರೀತಿಯಲ್ಲಿಯೇ ಇಲ್ಲಿ ಪ್ರಳಯ ಕಾಲದಲ್ಲಿ ಭಗವಂತ ಅಚೇತನಗಳಂತೆಯೇ ಜ್ಞಾನವಿಲ್ಲದೆ ಇದ್ದಂತಹ ಚೇತನಗಳೆಲ್ಲ ಅವನು ನೋಡಿದನಂತೆ. ಯಾವ ನಾಮ ರೂಪ ವಿಭಾಗವೇ ಇಲ್ಲದೆ ಅತ್ಯಂತ ಸೂಕ್ಷ್ಮಾವಸ್ಥೆಯಲ್ಲಿ ಎಲ್ಲ ಅವನಲ್ಲಿಯೇ ಅಡಗಿತ್ತು. ಯಾವ ವ್ಯಾಪಾರಕ್ಕೂ ಆಗ ಆಸ್ಪದವೇ ಇರಲಿಲ್ಲ. ಅಚೇತನದಂತೆಯೇ ಎಲ್ಲ ಚೇತನರು ಇದ್ದರು. ಯಾವ ಜ್ಞಾನವಿರಲಿಲ್ಲ, ಏನು ತಿಳಿಯುವಂತಹ ಸ್ಥಿತಿಯಲ್ಲಿರಲಿಲ್ಲ. ವ್ಯಾಪಾರವೇ ಇಲ್ಲದೆ ಇರುವಾಗ ಮೋಕ್ಷದ ಮಾತಿರಲಿ, ತ್ರಿವರ್ಗ ಪುರುಷಾರ್ಥಗಳಾದ ಧರ್ಮಾರ್ಥ ಕಾಮಗಳು ಕೂಡ ಅವರಿಗೆ ಅಶಕ್ಯವಾಗಿತ್ತು. ಅಂತಹ ಅಸಹಾಯಕ ಸ್ಥಿತಿಯಲ್ಲಿ ಚೇತನರನ್ನು ನೋಡಿದ ಪರಮಾತ್ಮ ಅಯ್ಯೋ ಅಂತ ಅವನಿಗೆ ಬಹಳ ದುಃಖವಾಯಿತಂತೆ. ಈ ಚೇತನರು ಅನಾದಿ ಕಾಲದಿಂದ ಹೀಗೆ ಸಂಸಾರ ಕಾಲದಲ್ಲಿ ಕಷ್ಟಪಡ್ತಾ ಇದ್ದಾರಲ್ಲ, ಇದನ್ನ ದಯಾದೇವಿಗೆ ಈ ವಿಧವಾದ ದುಃಖವಾಯಿತು ಅಂತ ಸ್ವಾಮಿ ಇಲ್ಲಿ ಸ್ತೋತ್ರ ಮಾಡ್ತಾರೆ. ಜಾತ ನಿರ್ವೇದ ಕರುಣೆ ಅಂತ ಹೇಳಿಬಿಟ್ಟು ವೃಷಶೈಲ ನಾಥನನ್ನ ಆಶ್ರಯಿಸಿರುವ ಉತ್ತಮವಾದ ಗುಣ ದಯಾಗುಣ ದಯಾದೇವಿಗೆ ಬರುವುದು ಸ್ವಭಾವ ಸ್ವಾಭಾವಿಕವಾದದ್ದು, ಸ್ವಾಭಾವಿಕವಾಗಿ ಬರುವುದು. ಅದರಿಂದ ಬಹಳ ದುಃಖವಾಯಿತು ದಯಾದೇವಿಗೆ ಆ ಅಸಹಾಯಕ ಸ್ಥಿತಿಯಲ್ಲಿ ಚೇತನಗಳನ್ನು ನೋಡಿ ಹೀಗೆ ಅನಾದಿ ಕಾಲದಿಂದ ಸಂಸಾರದಲ್ಲಿ ಕಷ್ಟಪಡ್ತಾ ಇದ್ದಾರಲ್ಲ, ಹೀಗೆಯೇ ಇದ್ದರೆ ಇವರ ಉದ್ಧಾರ ಹೇಗೆ ಸಾಧ್ಯ ಅಂತ ಬಹಳ ಕರುಣೆಯಿಂದ ತನ್ನ ಆರಾಧನೆಗೆ ಸಾಧನವಾದ ಯಜ್ಞಗಳೇನು ಅವುಗಳನ್ನು ನಡೆಸಲು ಅವು ಏನೇನು ಬೇಕು ಎಲ್ಲ ಉಪಕರಣಗಳೇನು ಅದೆಲ್ಲ ಮತ್ತೆ ಅವರನ್ನು ಮತ್ತೆ ಎಲ್ಲ ಯಜ್ಞಗಳೊಡನೆ ಸೃಷ್ಟಿ ಮಾಡಿದ. ಸಹ ಯಜ್ಞೈಹಿ ಪ್ರಜಾ ಸೃಷ್ಟ್ವ ಅಂತ ಹೇಳ್ತಾರೆ. ಹಾಗೆ ಪ್ರಳಯದಿಂದ ಸೃಷ್ಟಿಯಾಗುವುದು ಅಂತ ಹೇಳೋದು ಉಪನಿಷತ್ತುಗಳು ಹೀಗೆಯೇ ತಿಳಿಸುತ್ತೆ ನಮಗೆ. ಇಲ್ಲಿಯೂ ಅದೇ ರೀತಿಯಲ್ಲಿ ಸ್ವಾಮಿ ದೇಶಿಗನ್ ನಿರೂಪಣೆ ಮಾಡಿದ್ದಾರೆ. ಇದೆಲ್ಲ ದಯಾಕಾರ್ಯ ಅಂತ ಹೇಳಿಬಿಟ್ಟು ಬಹಳ ಸ್ವಾರಸ್ಯವಾಗಿ ಸ್ತೋತ್ರ ಮಾಡ್ತಾರೆ. ಅಚಿದ ವಿಶಿಷ್ಟಾನ್, ಅಚಿತ್ತಿಗೂ ಚೇತನರಿಗೂ ವ್ಯತ್ಯಾಸ ಇಲ್ಲದಂತೆ ಇದ್ದರಂತೆ ಪ್ರಳಯ ಕಾಲದಲ್ಲಿ. ಜೀವಾತ್ಮರು ಸ್ವಯಂ ಪ್ರಕಾಶರು, ನಿತ್ಯವಾದ ಜ್ಞಾನವನ್ನು ಹೊಂದಿರುವಂತಹವರು. ಆದರೂ ಕರ್ಮದಿಂದ ಅವರಿಗೆ ಧರ್ಮಭೂತ ಜ್ಞಾನವೆಲ್ಲ ಅತ್ಯಂತ ಸಂಕುಚಿತವಾಗಿಬಿಟ್ಟಿದೆ, ಅಚೇತನದಂತೆಯೇ ಆಗಿಬಿಟ್ಟಿದ್ದಾರೆ. ಮುಕ್ತರು ಬ್ರಹ್ಮನೊಡನೆ ಅವಿಭಾಗವಾಗಿ ಇರುವರು ಅಂತ ಶ್ರುತಿಗಳು ಹೇಳುತ್ತೆ, ಬ್ರಹ್ಮಸೂತ್ರಗಳು ಹಾಗೆಯೇ ತಿಳಿಸುತ್ತೆ ನಮಗೆ. ಆದ್ದರಿಂದ ಚೇತನರು ಬ್ರಹ್ಮನೊಡನೆ ಅವಿಭಾಗದಿಂದ ಇರುವುದನ್ನು ಬಯಸಬೇಕು ಹೊರತು ಅಚಿತ್ತನೊಡನೆ ಅಲ್ಲ. ಇಲ್ಲಿ ಬಹಳ ಸ್ವಾರಸ್ಯವಾಗಿ ಸ್ವಾಮಿ ದೇಶಿಕನ್ ಹೇಳ್ತಾರೆ, ಅಚಿದ ವಿಶಿಷ್ಟ ಅನ್ನಂತ ಮೋಕ್ಷಕ್ಕೂ ಪ್ರಳಯಕ್ಕೂ ಇರುವ ಒಂದು ವೈಷಮ್ಯವನ್ನು ಸ್ವಾಮಿ ಇಲ್ಲಿ ತೋರಿಸ್ತಾರೆ. ಮೋಕ್ಷದಲ್ಲಿ ಭಗವಂತನ ಜೊತೆ ಅವಿಭಾಗೇನ ದೃಷ್ಟತ್ವಾತ್ ಅಂತ ಬ್ರಹ್ಮಸೂತ್ರದಲ್ಲಿ ಹೇಳಿದ್ರು. ಇಲ್ಲಿ ಅಚಿದ ವಿಶಿಷ್ಟ ಅನ್ನ ಅಚೇತನದೊಡನೆ ಸೇರಿಬಿಟ್ಟಿದ್ದಾರೆ. ಇದು ಅವನಿಗೆ ಸ್ವರೂಪದಲ್ಲಿ ಹೀಗೆ ಇರಬಾರದು. ಚೇತನರು ಮೋಕ್ಷದಲ್ಲಿ ಹೋಗಿ ಭಗವಂತನೊಡನೆ ಅವಿಭಾಗವಾಗಿ ಇದ್ದು ಅಲ್ಲಿ ಅನುಭವಿಸಬೇಕು. ಇಲ್ಲಿ ಯಾವ ಅನುಭವವೇ ಇಲ್ಲ, ಅಲ್ಲಿ ಎಲ್ಲ ನಿರತಿಶಯವಾದ ಆನಂದಾನುಭವ, ಅದು ಅವರಿಗೆ ಸ್ವಾಭಾವಿಕವಾದ ಸ್ಥಿತಿ. ಇದು ಬಹಳ ಶೋಚನೀಯವಾದ ಸ್ಥಿತಿ ಅಂತ ಇದರಿಂದ ತಿಳಿಯುತ್ತೆ ನಮಗೆ. ಅದರಿಂದಲೇ ಅಂತಹ ಪ್ರಳಯೇ ಜಂತೂನ್ ಅವಲೋಕ್ಯ, ಜಂತೂನ್ ಅಂತ ಹೇಳಿದ್ರು ಹಿರಣ್ಯಗರ್ಭ ಮೊದಲಾದ ಎಲ್ಲ ಕರ್ಮವಶ್ಯರು ಅದರಲ್ಲಿ ಸೇರಿದ್ದಾರೆ. ಆ ಬ್ರಹ್ಮ ಸ್ತಂಭ ಪರ್ಯಂತಂ ಅಂತ ಹೇಳಿದ ಹಾಗೆ ಎಲ್ಲ ಕರ್ಮಪರ್ಶ್ಯರೇ ಎಲ್ಲರೂ ಅನ್ನೋದನ್ನು ತಿಳಿಸುತ್ತೆ ಆ ಶಬ್ದ. ಅದನ್ನು ನೋಡಿದ ಉಡನೆ ಜಾತ ನಿರ್ವೇದ, ದಯಾದೇವಿಗೆ ಬಹಳ ದುಃಖ ಉಂಟಾಯಿತು. ದಯೆಗೆ ನಿರ್ವೇದವಾದರೆ ನಂತರ ಜಗತ್ತಿನ ಸೃಷ್ಟಿಯಾಗುತ್ತೆ. ದಯಾದೇವಿಗೆ ನಿರ್ವೇದ ಜನಿಸಿದರೆ ಜಗತ್ತಿನ ಜನನವಾಗುತ್ತೆ ಅಂತ ಹೇಳಿದ್ರು. ಅವಳಿಗೆ ನಿರ್ವೇದ ಜನಿಸಬೇಕು, ಆಗ ಜಗತ್ತಿನಲ್ಲಿ ನಮಗೆ ಜನನ ಉಂಟಾಗುತ್ತೆ ಚೇತನರಿಗೆಲ್ಲ. ಇದು ಪರಾಶರ ಭಟ್ಟರು ಕೂಡ ದಯಮಾನ ಮನಾಹ ಅಂತ ಹೇಳಿದ್ದಾರೆ. ಕರ್ಣ ಕಳೇವರ ಯೋಗಂ ವಿತರಿಸಿಯಾಗಿ ಏನು ಮಾಡ್ತಾಳೆ ದಯಾದೇವಿ ಅಂದರೆ, ಅತ್ಯಂತ ದಯೆಯಿಂದ ಭಗವಂತ ಹೇಳಿ ಚೇತನರಿಗೆಲ್ಲ ದೇಹೇಂದ್ರಿಯವುಗಳನ್ನೆಲ್ಲ ಉಂಟು ಮಾಡೋದು. ಇದರಿಂದ ಅವರಿಗೆ ಚಿತ್ ಶಕ್ತಿ, ಕ್ರಿಯಾಶಕ್ತಿ ಇದೆಲ್ಲ ಉಂಟಾಗುತ್ತೆ. ಅವರಿಗೆ ಜ್ಞಾನ, ಕ್ರಿಯೆ ಎಲ್ಲ ಬರುತ್ತೆ ಅವರಿಗೆ. ಇಲ್ಲದೆ ಹೋದರೆ ಭಕ್ತಿನೋ ಪ್ರಪತ್ತಿನೋ ಏನು ಸಾಧ್ಯವಾಗುವುದಿಲ್ಲವಲ್ಲ. ಆದ್ದರಿಂದ ಈ ದೇಹೇಂದ್ರಿಯಗಳ ಸಂಬಂಧ ಅಥವಾ ಯೋಗ ದಯೆಯಿಂದಲೇ ಕೊಡಲ್ಪಡುತ್ತೆ ಅಂತ ಇಲ್ಲಿ ಸ್ತೋತ್ರ ಮಾಡ್ತಾರೆ ಸ್ವಾಮಿ. ಈ ಶ್ಲೋಕದಲ್ಲಿ ದಯಾದೇವಿ ಚೇತನರಿಗೆ ಉದ್ಧಾರ ಮಾಡಲು, ಸಂಸಾರವನ್ನು ದಾಟಲು ಕಳೇಬರಗಳನ್ನು ಅನುಗ್ರಹ ಮಾಡ್ತಾ ಇದ್ದಾಳೆ. ಅದುವೇ ಶರೀರ ಮಾಧ್ಯಮ ಖಲು ಧರ್ಮ ಸಾಧನಂ ಅಂತ ಹೇಳಿದಾಗೆ ಶರೀರವೇ, ಅದರ ಮೂಲಕವೇ ನಾವು ಧರ್ಮವನ್ನು ಸಾಧಿಸಬೇಕು. ಅದುವೇ ನಮಗೆ ಬಾಧಕವೂ ಆಗಬಹುದು. ಅದು ನಮ್ಮ ಅವನು ಜ್ಞಾನವನ್ನು ಕೊಟ್ಟು ಕ್ರಿಯಾಶಕ್ತಿಯನ್ನು ಕೊಟ್ಟು ಇದು ಇನ್ಮೇಲೆ ನಿಮಗೆ ಸೇರಿದ್ದು, ನೀವು ಇದನ್ನು ಉಪಯೋಗಿಸಿಕೊಂಡು ಭಗವಂತನಿಗೆ ಶರಣಾಗಿ ದಯಾದೇವಿಯ ಅನುಗ್ರಹದಿಂದ ಉದ್ಧಾರವಾಗಬೇಕು ಅನ್ನುವಂತಹ ಒಂದು ಉದ್ದೇಶದಿಂದ ಕೊಡ್ತಾ ಇದ್ದಾರೆ. ದಯಾದೇವಿ ಉಂಟು ಮಾಡ್ತಾಳೆ ಅಂತ ವೃಷಶೈಲನಾಥ ಕರುಣೆ ಅಂತ ಹೇಳ್ತಾರೆ. ತ್ವ ವೃಷಶೈಲನಾಥನ ಕರುಣೆ, ಆದ್ದರಿಂದ ವೃಷಶೈಲನಾಥನನ್ನು ಹೇಳಿದರೆ ಅವನ ವಿಶೇಷಣಗಳಾದ ದಯೆಯನ್ನು ಹೇಳಿದಂತಾಯಿತು. ಆದ್ದರಿಂದ ಇದೆಲ್ಲ ದಯೆಯ ಕಾರ್ಯವೇ ಅಂತ ಇಲ್ಲಿ ಚಮತ್ಕಾರವಾಗಿ ಸ್ವಾಮಿ ಸ್ತೋತ್ರ ಮಾಡ್ತಾ ಇದ್ದಾರೆ ಈ ಶ್ಲೋಕದಲ್ಲಿ. ಮುಂದಿನ ಶ್ಲೋಕ 18ನೇ ಶ್ಲೋಕ. ಅನುಗುಣದಶ ಅರ್ಪಿತೇನ ಶ್ರೀಧರ ಕರುಣೇ ಸಮಾಹಿತ ಸ್ನೇಹ ಶಮಯಸಿ ತಮಃ ಪ್ರಜಾನಾಂ ಶಾಸ್ತ್ರಮಯೇನ ಸ್ಥಿರ ಪ್ರದೀಪೇನ. ಸೃಷ್ಟಿಯಾದ ಮೇಲೆ ಏನು ಅಂತ ಮೊದಲು ಪ್ರಳಯವನ್ನು ಹೇಳಿ ಇಲ್ಲಿ ಸೃಷ್ಟಿಯನ್ನು ಹೇಳಿದ್ರು. ಅಚಿದ ಅವಿಶಿಷ್ಟ ಅನ್ ಪ್ರಳಯೇ ಜಂತುನವಲೋಕ್ಯ ಜಾತ ನಿರ್ವೇದ ಕರ್ಣಕಳೆ ಪ್ರಯೋಗಂ ವಿತರಸಿ ಅಂತ ಹೇಳಿಬಿಟ್ಟು ದೇಹೇಂದ್ರಿಯಗಳನ್ನೆಲ್ಲ ಉಂಟು ಮಾಡ್ತೀಯಾ ಅಂತ ಅದೆಲ್ಲ ಕೊಟ್ಟ ಮೇಲೆ ಅವರಿಗೆ ಆ ದೇಹೇಂದ್ರಿಯಗಳನ್ನು ಇಟ್ಟುಕೊಂಡು ಏನು ಮಾಡಬೇಕು ಅಂತ ಅವರಿಗೆ ತಿಳಿಸಬೇಕು. ಆ ಕಾರ್ಯವನ್ನು ನೀನು ಮಾಡ್ತೀಯಾ ದಯಾದೇವಿ, ಎಷ್ಟೋ ನಿನ್ನ ಒಂದು ಉಪಕಾರವನ್ನು ಏನಂತ ಹೇಳೋದು ಅಂತ ಇಲ್ಲಿ ಸ್ತೋತ್ರ ಮಾಡ್ತಾರೆ. ಅದು ಹೇಗೆ ದಯಾದೇವಿ ಮಾಡ್ತಾಳೆ, ಅದು ಹೇಗೆ ದಯಾಕಾರ್ಯ ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಅನುಗುಣ ದಶಾರ್ಪಿತೇನ ಶ್ರೀಧರ ಕರುಣೇ, ಶ್ರೀಧರ ಕರುಣೇ ಶ್ರೀನಿವಾಸನ ದಯೆಯೇ, ತ್ವಂ ನೀನು ಸಮಾಹಿತ ಸ್ನೇಹ, ಚೇತರಲ್ಲಿ ವಾತ್ಸಲ್ಯದಿಂದ ದೀಪದಲ್ಲಿ, ಅದು ಎರಡೆರಡು ಅರ್ಥಗಳಿದೆ ಈ ಶ್ಲೋಕಗಳಿಗೆ. ಒಂದು ಒಂದು ದೀಪದ ವಿಷಯದಲ್ಲಿ ಹೇಳೋದು, ಇನ್ನೊಂದು ದಯಾದೇವಿಯ ವಿಷಯದಲ್ಲಿ ಹೇಳೋದು. ಎರಡು ವಿಷಯದಲ್ಲಿಯೂ ಈ ಶಬ್ದಗಳನ್ನ ಈ ಶ್ಲೇಷಾಲಂಕಾರದಿಂದ ಸ್ವಾಮಿ ಇಲ್ಲಿ ಉಪಯೋಗ ಮಾಡ್ತಾ ಇದ್ದಾರೆ. ದಶಾ ಅಂತ ಹೇಳಿದ್ರೆ ಬತ್ತಿ, ಅದರಲ್ಲಿ ಹಾಗೆಯೇ ಒಂದು ದಶೆ ಅಂತಾನೂ ಆಗುತ್ತೆ. ಅವಸ್ಥೆ ಅನ್ನೋದು ದಶೆ, ಅಥವಾ ಬತ್ತಿ ಅನ್ನುವುದು ಒಂದು ಅರ್ಥವಿದೆ. ಸ್ನೇಹ, ಸ್ನೇಹ ಅಂದರೆ ಎಣ್ಣೆ ಅನ್ನೋ ಅರ್ಥವಿದೆ. ಹಾಗೆಯೇ ಒಂದು ಸ್ನೇಹವು, ಅದು ನಮಗೆ ಅದರಿಂದಲೂ ಅರ್ಥ ಗೊತ್ತಾಗುತ್ತೆ. ಇದು ತಮಃ ಪ್ರಜಾನಾಮ್ ಅಂದರೆ ಕತ್ತಲು ಅನ್ನೋದು ಒಂದು ಅರ್ಥ, ತಮಃ ಅನ್ನೋದು ಅಜ್ಞಾನ ಅನ್ನೋದು ಒಂದು ಅರ್ಥ. ಹೀಗೆ ಎರಡೆರಡು ಅರ್ಥಗಳಿರುವ ಶಬ್ದಗಳನ್ನು ಉಪಯೋಗಿಸಿ ಬಹಳ ಸುಂದರವಾದ ಒಂದು ನಿರೂಪಣೆಯನ್ನು ಮಾಡ್ತಾರೆ ಸ್ವಾಮಿ. ಆ ದೀಪದಲ್ಲಿ ಎಣ್ಣೆಯನ್ನು ಹಾಕಬೇಕು ನಾವು. ಸಮಾಹಿತ ಸ್ನೇಹ ಅಂದರೆ ದೀಪಕ್ಕೆ ಎಣ್ಣೆಯನ್ನು ಚೆನ್ನಾಗಿ ಸೇರಿಸಿ, ಅನುಗುಣ ದಶಾರ್ಪಿತೇನ, ಒಳ್ಳೆಯ ದಶ ಅಂದರೆ ಒಂದೇ ಒಳ್ಳೆಯ ಬತ್ತಿ ಅನುಗುಣವಾಗಿರಬೇಕು. ಆ ಎಣ್ಣೆಗೆ ಅನುಗುಣವಾದ ಒಂದು ಬತ್ತಿಯನ್ನು ಅದರ ಮೇಲೆ ಇಟ್ಟು, ಶಾಸ್ತ್ರಮಯೇನ ಸ್ಥಿರ ಪ್ರದೀಪೇನ, ಸ್ಥಿರವಾದ ದೀಪವನ್ನು ಅಲ್ಲಿ ಹಚ್ಚಬೇಕು. ಹಚ್ಚಿದ್ರೆ ಪ್ರಜಾನಾಂ ಜನ ತಮಃ ಶಮಯ, ಕತ್ತಲೆಯೆಲ್ಲ ಹೋಗುತ್ತೆ ಅದು ದೀಪದಿಂದ. ಅದೇ ರೀತಿಯಲ್ಲಿ ದಯಾದೇವಿ ಏನು ಮಾಡ್ತಾಳೆ ಅಂದರೆ, ಸ್ನೇಹ ಅನ್ನುವುದು ಎಣ್ಣೆಯ ಥರ, ಅದರ ಸ್ಥಾನದಲ್ಲಿ ವಾತ್ಸಲ್ಯ. ಅವಳು ಚೇತನರಲ್ಲಿ ವಾತ್ಸಲ್ಯವನ್ನು ತೋರಿ, ಮತ್ತೆ ಆ ಅನುಗುಣ ದಶಾರ್ಪಿತೇನ ಅಂದರೆ, ದಶೆ ಎಂದರೆ ಒಂದು ಕಾಲ, ಒಂದು ಅವಸ್ಥೆ, ಸತ್ವಗುಣ ಪ್ರಚುರವಾದ ಕಾಲದಲ್ಲಿ ಕೊಡಲಾಡದಂತಹದ್ದು. ಸತ್ವಗುಣ ಪ್ರಚುರವಾದ ಕಾಲದಲ್ಲಿ ಕೊಟ್ಟಿರುವಂತಹ ಶಾಸ್ತ್ರಮಯೇನ ಸ್ಥಿರ ಪ್ರದೀಪೇನ, ಶಾಸ್ತ್ರರೂಪವಾದ ದೀಪ ಇದು, ಶಾಶ್ವತವಾದ ದೀಪ. ಅದರಿಂದ ಪ್ರಜಾನಾಂ ತಮಃ ಶಮಯಸಿ, ಪ್ರಜೆಗಳ ಅಜ್ಞಾನ ಅನ್ನುವ ಕತ್ತಲೆಯನ್ನು ನೀನು ನಾಶ ಮಾಡ್ತೀಯ ಅಂತ ಇಲ್ಲಿ ಸ್ತೋತ್ರ ಮಾಡ್ತಾರೆ. ಇದು ಕೂಡ ಶ್ರೀ ಪರಾಶರ ಭಟ್ಟರ ಒಂದು ಶ್ಲೋಕವನ್ನು ನಮಗೆ ಮೊದಲ ಶ್ಲೋಕವೇ ಶ್ರೀರಂಗರಾಜಸ್ತವದಲ್ಲಿ ಉತ್ತಮ ಉತ್ತರ ಶತಕದಲ್ಲಿ, ಹರ್ತುಂ ತಮಸ್ಸದಸತೀಚ ವಿವೇಕ್ತುಮೀಶಃ ಮಾನಂ ಪ್ರದೀಪಮಿವ ಕಾರುಣಿಕೋ ದದಾತಿ ತೇನಾವಲೋಕ್ಯ ಕೃತಿನಃ ಪರಿಭುಂಜತೆ ತಂ ತತ್ರೈವ ಕೇಪಿ ಚಪಲಾಃ ಶಲಭೀಭವಂತಿ. ಅವರು ಹೇಳಿದ್ರು ನೋಡಿ, ಮಾನಂ ಪ್ರದೀಪಮಿವ ಕಾರುಣಿಕೋ ದದಾತಿ, ಕರುಣೆಯಿಂದ ಕೂಡಿದವನು, ದಯಾದೇವಿಯ ಕಾರ್ಯವೇ ಇದು ಅನ್ನೋದು ಪರಾಶರ ಭಟ್ಟರು ಸ್ತೋತ್ರ ಮಾಡ್ತಾರೆ ಅದ್ಭುತವಾಗಿ. ಹರ್ತುಂ ತಮಃ, ತಮಸ್ಸನ್ನು ಅಪಹರಿಸಲು, ಅಜ್ಞಾನವನ್ನು ಹೋಗಿಸಲು, ಸದ್ ಅಸತೀತ ವಿವೇಕ್ತುಂ, ಸತ್ ಮತ್ತು ಅಸತ್ ಯಾವುದು ಸರಿ ಯಾವುದು ತಪ್ಪು ಎನ್ನುವ ವಿವೇಕವನ್ನು ಉಂಟು ಮಾಡಲು ಅವನು ಒಂದು ದೀಪದಂತೆ ಇರುವಂತಹ ಮಾನಂ ಪ್ರಮಾಣ, ಅದು ಶಾಸ್ತ್ರ ಪ್ರಮಾಣ, ಶಾಸ್ತ್ರವನ್ನು ಕಾರುಣಿಕೋ ದದಾತಿ, ಬಹಳ ಕರುಣೆಯಿಂದ ಕೊಡ್ತಾನೆ ಭಗವಂತ ಅಂತ ಹೇಳಿ, ಅದನ್ನು ನೋಡಿ ಎಲ್ಲ ಅವನನ್ನು ಪಡೆದುಕೊಳ್ಳಬಹುದು. ಇಲ್ಲ, ಅದನ್ನು ಸರಿಯಾಗಿ ಉಪಯೋಗಿಸದೆ ಹೋದರೆ ಆ ಬೆಂಕಿ ಹುಳು ಹೇಗೆ ಬೆಂಕಿಯಲ್ಲೇ ಬಿದ್ದು ಸಾಯುವ ಹಾಗೆ ಅದರಲ್ಲಿಯೇ ನಾಶವಾಗಿಬಿಡ್ತಾರೆ ಅಂತ ಹೇಳ್ತಾರೆ ಪರಾಶರ ಭಟ್ಟರು. ಆ ರೀತಿ ಇಲ್ಲಿ ಅನುಗುಣ ದಶಾರ್ಪಿತೇನ ಶ್ರೀಧರ ಕರುಣೆ ಸಮಾಹಿತ ಸ್ನೇಹ ಸ್ವಾಮಿ ಸ್ತೋತ್ರ ಮಾಡ್ತಾರೆ. ಇಲ್ಲಿ ಜಗತ್ತಿನ ಪ್ರಲಯ ಸೃಷ್ಟಿ ವಿಷಯವನ್ನೆಲ್ಲ ಹೇಳಿ ಜಗತ್ತಿನ ಪಾಲನೆ ಹೇಗೆ ನಡೆಯೋದು ಅನ್ನು ತಿಳಿಸಬೇಕು. ಸೃಷ್ಟಿ ಸ್ಥಿತಿ ಲಯ ಇದು ಮೂರು ಎಲ್ಲ ಜಗತ್ಕಾರಣತ್ವದ ಒಂದು ಲಕ್ಷಣಗಳು. ಅದನ್ನು ಹೇಳಿದ್ರು, ಯಥೋ ವಾಯುಮಾನಿ ಭೂತಾನಿ ಜಾಯಂತೆ ಏನ ಜಾತಾನಿ ಜೀವಂತಿ ಯತ್ ಪ್ರಯಂತ ವಿಸಂವಿಶಂತಿ, ಇದೆಲ್ಲ ಹೇಳಿ ಜನ್ಮಾದ್ಯಸೆ ಯಥ ಅನ್ನುವ ಬ್ರಹ್ಮಸೂತ್ರದಲ್ಲಿ ಹೇಳಿದ ಹಾಗೆ ಲಕ್ಷಣವನ್ನು ಜನ್ಮ ಅದರಲ್ಲಿ ಸೃಷ್ಟಿ ಸ್ಥಿತಿ ಜನ್ಮ ಆದಿ ಸೃಷ್ಟಿ ಸ್ಥಿತಿ ಲಯ ಎಲ್ಲವೂ ಯಾರಿಂದ ಆಗುತ್ತೋ ಅಂತ ಹೇಳಿದ್ರು. ಹಾಗೆ ಪ್ರಳಯವನ್ನು ಮೊದಲು ದಯಾಕಾರ್ಯ ಅಂತ ನಿರೂಪಿಸಿ ಸೃಷ್ಟಿಯೂ ದಯಾಕಾರ್ಯವಂತೆ ಹೇಳಿ ಇಲ್ಲಿ ಸ್ಥಿತಿಯೂ ದಯಾಕಾರ್ಯವೇ, ಅದು ಹೇಗೆ ಪಾಲನೆ ಮಾಡೋದು, ಜಗತ್ತನ್ನು ಹೇಗೆ ನಡೆಯುತ್ತೆ ಅನ್ನೋದನ್ನು ಇಲ್ಲಿ ಸ್ತೋತ್ರ ಮಾಡ್ತಾರೆ. ಅದು ಶಾಸ್ತ್ರ ಅನ್ನುವ ದೀಪದಿಂದ ಅಂತ ಹೇಳಿದ್ರು. ಇಲ್ಲದೆ ಹೋದರೆ, ಆ ಶಾಸ್ತ್ರವಿಲ್ಲದೆ ಹೋದರೆ ಪ್ರಪಂಚವೆಲ್ಲ ಗಾಢವಾದ ಕತ್ತಲೆಯಲ್ಲಿ ಮುಳುಗ್ತಾ ಇತ್ತು. ದಯಾದೇವಿಯ ಅನುಗ್ರಹದಿಂದ ಆ ಶಾಸ್ತ್ರ ಅನ್ನೋದು ದೀಪ ಲೋಕಕ್ಕೆ ಸಿಗುತ್ತೆ. ಆ ಶಾಸ್ತ್ರವು ಮಾತಾಪಿತೃ ಸಹಸ್ರೇಭ್ಯೋಪಿ ವತ್ಸಲತರಂ ಶಾಸ್ತ್ರಂ, ಒಂದು ಸಾವಿರಾರು ತಂದೆ ತಾಯಿಗಳಿಗಿಂತ ಅತ್ಯಂತ ಹೆಚ್ಚು ವಾತ್ಸಲ್ಯ ಉಳ್ಳಂತಹದ್ದು ಶಾಸ್ತ್ರ ಅಂತ ಹೇಳಿಬಿಟ್ಟು ಅಂತಹ ಒಂದು ಸ್ಥಿರವಾದ ಶಾಶ್ವತವಾದ ದೀಪ ಅದು ಶಾಸ್ತ್ರ. ಅದನ್ನು ಪರಾಶರ ಭಟ್ಟರು ಹೇಳಿದಾಗೆ ಕಾರುಣಿಕೋ ದದಾತಿ ಅಂತ ಇಲ್ಲಿ ಅದು ಮೊದಲೇ ಉಪಕಾರ ನಮಗೆ. ಸೃಷ್ಟಿಯಾದ ಮೇಲೆ ನಮಗೆ ಯಾವುದು ಹಿತ ಯಾವುದು ಅಹಿತ, ನಮ್ಮ ಸ್ವರೂಪವೇನು ಸ್ವಭಾವವೇನು, ನಮಗೆ ಈಶ್ವರನು ಯಾಕೆ ಈ ದೇಶ ದೇಹೇಂದ್ರಿಯಗಳನ್ನೆಲ್ಲ ಕೊಟ್ಟಿರುವನು, ದಯಾಕಾರ್ಯ ದಯಾದೇವಿ ನಮಗೆ ಕೊಡಿಸಿದಾಳೆ ಈಶ್ವರನಿಂದ, ಯಾಕೆ ಈ ಕೊಟ್ಟಿರುವುದರಿಂದ ಏನು ಪ್ರಯೋಜನ, ನಮ್ಮ ಉದ್ದೇಶವೇನು, ನಾವು ಏನು ಮಾಡಬೇಕು ಜೀವನದಲ್ಲಿ, ಏನು ಉದ್ದೇಶ, ಅದನ್ನು ಹೇಗೆ ಪಡೆಯೋದು, ಎಲ್ಲ ನಮಗೆ ಶಾಸ್ತ್ರದಿಂದಲೇ ತಿಳಿಯಲು ಸಾಧ್ಯ. ಆದ್ದರಿಂದ ಅಂತಹ ಒಂದು ದೊಡ್ಡ ಉಪಕಾರವನ್ನು ಇಲ್ಲಿ ಸ್ತೋತ್ರ ಮಾಡ್ತಾರೆ. ಅನುಗುಣ ದಶಾರ್ಪಿತೇನ, ದೀಪದಲ್ಲಿ ಬತ್ತಿಯು ಚೆನ್ನಾಗಿರಬೇಕು. ಹಾಗೆಯೇ ಅನುಗುಣ ದಶಾ ಅಂದರೆ ಶೋಭನವಾದ ಒಂದು ದಶೆ. ಶಾಸ್ತ್ರವನ್ನು ಚಿಕ್ಕ ವಯಸ್ಸಿನಲ್ಲಿಯೇ ಅಧ್ಯಯನ ಮಾಡಬೇಕು ಅಂತ ಹೇಳೋ ಹಾಗೆ. ಅಲ್ಲದೆ ಶ್ರದ್ಧೆ ಮೊದಲಾದವುಗಳನ್ನೆಲ್ಲ ಹೊಂದಿರುವಂತಹ ಸತ್ವೋತ್ತರವಾದ ಕಾಲ ಅದನ್ನು ಹೇಳಬಹುದು. ಅಂತಹ ಕಾಲದಲ್ಲಿ ನಮಗೆ ಶಾಸ್ತ್ರೋಪದೇಶ ಆದರೆ ನಮಗೆ ಚೆನ್ನಾಗಿ ಪ್ರಯೋಜನಕ್ಕೆ ಬರುತ್ತೆ ಅಂತ ಹೇಳಿ, ಅದು ವಿಧಿಗೆ ಅನುಗುಣವಾಗಿ ಆಚಾರನ್ನು ಆಶ್ರಯಿಸಿ ಪಡೆಯಬೇಕಾದ್ದು ಎಲ್ಲವನ್ನು ಇಲ್ಲಿ ಅನುಗುಣ ದಶಾರ್ಪಿತೇನ ಅನುಸಂಧಾನ ಮಾಡಬಹುದು. ಶ್ರೀಧರ ಕರುಣೆ, ಶ್ರೀದೇವಿಯನ್ನು ತನ್ನ ವಕ್ಷಸ್ಥಲದಲ್ಲಿ ಧರಿಸಿದಾನೆ, ಆದ್ದರಿಂದ ಅವನು ಶ್ರೀದೇವಿ ಶ್ರೀಧರ ಆದ. ಅವನು ಅವನ ಸಹಜವಾದ ಕರುಣೆ ವಿದ್ಯಾಮೂರ್ತಿಯಾಗಿರುವಳು ಅಂತ. ಸಮಾಹಿತ ಸ್ನೇಹ, ಸ್ನೇಹ ಅಂದರೆ ಎಣ್ಣೆ, ದೀಪಕ್ಕೆ ಪೂರ್ಣವಾಗಿ ಎಣ್ಣೆ ಹಾಕುವ ಹಾಗೆ ಅಥವಾ ಸ್ನೇಹಪೂರ್ವಕವಾಗಿ ಇಲ್ಲಿ ಅತ್ಯಂತ ಕೃಪೆಯಿಂದ ನಿಸ್ಪೃಹರಾಗಿ ಉಪದೇಶಿಸಿರುವ ಆಚಾರ್ಯರು ಅನ್ನುವುದನ್ನು ಹೇಳ್ಬೋದು ಇಲ್ಲಿ. ಅಂತಹ ದಯಾದೇವಿ ಹಾಗೆ ನಮಗೆ ಬಹಳ ನಿಸ್ಪೃಹಳಾಗಿ ಇದನ್ನು ಶಾಸ್ತ್ರವನ್ನು ಕೊಡ್ತಾಳೆ ಅಂತ ಹೇಳಿ, ಅದರಿಂದ ಶಮಯಿಸಿ ತಮಃ ಪ್ರಜಾನಾಂ, ಪ್ರಜೆಗಳು ಪ್ರಜಾನಾಂ ಎಂಬುದೇ ವಾತ್ಸಲ್ಯವನ್ನು ಸೂಚಿಸುತ್ತೆ. ಇದಾದ್ರಿಂದ ಎಲ್ಲ ಕತ್ತಲೆಯನ್ನು ಅಂದರೆ ಅಜ್ಞಾನವನ್ನು ಕಳೀತೀಯ ನೀನು. ಕತ್ತಲೆಯಲ್ಲಿ ದಾರಿ ಕಾಣದೇ ಇರುವಂತಹ ದಾರಿ ಹೋಕರು ಪಥಿಕರಿರ್ತಾರೆ, ಅವರಿಗೆ ದೀಪ ಮಾರ್ಗದರ್ಶನವನ್ನು ಮಾಡುತ್ತೆ, ತೋರಿಸುತ್ತೆ ನಮಗೆ ಬೆಳಕನ್ನು ಕೊಟ್ಟು. ಹಾಗೆಯೇ ಅಜ್ಞಾನ ಅನ್ನುವ ಕತ್ತಲೆಯಲ್ಲಿ ನಾವು ತೊಳೆಯುತ್ತಾ ಇದ್ದೀವಿ, ಬಿದ್ದು ಕಷ್ಟಪಡ್ತಾ ಇದ್ದೀವಿ, ಅಂತಹ ಚೇತನರಿಗೆ ಕೃತ್ಯಾಕೃತ್ಯ ವಿವೇಕ, ಯಾವುದು ಮಾಡಬೇಕು ಯಾವುದು ಮಾಡಬಾರದು ಅನ್ನುವಂತಹ ಆ ವಿವೇಕ ಜ್ಞಾನವನ್ನು ಅನ್ನುವಂತಹ ಬೆಳಕನ್ನು ಶಾಸ್ತ್ರ ನಮಗೆ ಉಂಟು ಮಾಡುತ್ತೆ. ತಮಸ್ಸು ಅಂದರೆ ಅಜ್ಞಾಯ, ಅಜ್ಞಾನ ಸಂಶಯ ವಿಪರ್ಯಯ ಇದೆಲ್ಲ ತಮಸ್ಸು. ಅದು ಅದನ್ನು ಕಳೆಯುವುದು ಈ ಬೆಳಕಿಂದ ಶಾಸ್ತ್ರದಿಂದ. ಅದು ಯಾರಿಂದ ಅದು ಈ ಉಪಕಾರ ನಮಗೆ ಅಂದರೆ ದಯೆಯ ಕಾರ್ಯವೇ ಅಂತ ಇಲ್ಲಿ ಸ್ತೋತ್ರ ಮಾಡ್ತಾರೆ. ಹೇಗೆ ಅಂದರೆ ಅದು ಹೇಗೆ ದಯಾಕಾರ್ಯ ಅನ್ನೋದು ಬಹಳ ಚಮತ್ಕಾರವಾಗಿ, ಅದು ಹೇಗೆ ತಂದೆ ತಾಯಿಗಳು ಮಕ್ಕಳಿಗೆ ಪಾಠ ಹೇಳಿಕೊಡೋಕ್ಕೆ ಒಂದು ಫೀಸ್ ತಗೊಳ್ಳೋದಿಲ್ಲ, ಅದು ಕೇವಲ ಕರುಣೆಯಿಂದ ಆಗುವಂತಹ ಕೆಲಸ. ಬಹಳ ಕೃಪೆಯಿಂದಲೇ ಯಾವ ಒಂದು ಪ್ರತ್ಯುಪಕಾರವನ್ನು ಒಂದು ಇದನ್ನು ಏನು ಅವರು ಬಯಸದೆ ಕರುಣೆಯಿಂದ ಹೇಳಿಕೊಡೋ ಹಾಗೆ ಇಲ್ಲಿ ದಯಾದೇವಿ ನಮಗೆ ಬಹಳ ಕೃಪೆಯಿಂದ ಶಾಸ್ತ್ರವನ್ನು ಕೊಡ್ತಾ ಇರೋದ್ರಿಂದ ಇದು ದಯಾಕಾರಿ ಆಯಿತು. ಅವಾಗ ಅದು ದಯೆಯಿಂದ ದಯೆಯ ಒಂದು ಸಹಾಯದಿಂದಲೇ ಇದು ಸಾಧ್ಯ ಅಂತ. ಶಾಸ್ತ್ರಮಯೇನ ಸ್ಥಿರಪ್ರದೀಪೇನ, ಅದು ಏನು ಅಂದರೆ ಯಾವ ಬಿರುಗಾಳಿಗೂ ಅಲ್ಲಾಡದಂತಹ ಸ್ಥಿರವಾದ ದೀಪ, ಅದಕ್ಕೆ ಶಾಸ್ತ್ರವನ್ನು ಇಲ್ಲಿ ಹೋಲಿಸಿದ್ದಾರೆ ಸ್ಥಿರಪ್ರದೀಪ ಅಂತ ಹೇಳಿಬಿಟ್ಟು. ಅದು ನಂದಾವಿಳಕ್ಕು, ಒಂದು ಸ್ವಲ್ಪ ಕೂಡ ಅದು ನೇಂಗತೆ ಅಂತ ಹೇಳುವ ಹಾಗೆ, ದೀಪ ನೇಂಗತೆ ಅಂತ ಹೇಳುವ ಹಾಗೆ ಒಂದು ಸ್ವಲ್ಪನೂ ಅಲ್ಲಾಡದೇ ಇರೋ ಹಾಗಿದೆಯಂತೆ ಸ್ಥಿರವಾಗಿ. ಶಾಸ್ತ್ರಮಯ ಅನ್ನುವ ಶಬ್ದ ಶಾಸ್ತ್ರದ ಪ್ರಾಚುರ್ಯವನ್ನು ತಿಳಿಸುತ್ತೆ. ಅದರಿಂದ ಶಾಸ್ತ್ರಕ್ಕೆ ಅನುಗುಣವಾದ ತರ್ಕ ಪ್ರಮಾಣವನ್ನು ಹೇಳಿದ ಹಾಗಾಯಿತು. ತರ್ಕವು ತರ್ಕ ಶಾಸ್ತ್ರಕ್ಕೆ ವಿರುದ್ಧವಾಗಿರಬಾರದು, ವೇದ ಮಾರ್ಗಕ್ಕೆ ವಿರುದ್ಧವಲ್ಲದ ತರ್ಕದಿಂದ ಯಾರು ವೇದಾರ್ಥಗಳನ್ನು ತಿಳಿತಾರೋ ಅವರಿಗೆ ಮಾತ್ರವೇ ಧರ್ಮದ ಸೂಕ್ಷ್ಮಗಳೆಲ್ಲ ತಿಳಿಯುತ್ತೆ ಅಂತ ಹೇಳ್ತಾರೆ. ಹಾಗೆ ಆ ತರ್ಕವು ಸಹ ಸ್ಥಿರವಾದದ್ದು ಅಂತ ಸ್ವಾಮಿ ದೇಶಿಕನ್ ಸೂಚಿಸ್ತಾರೆ. ಏಕೆಂದರೆ ಅದು ಸತ್ತರ್ಕ, ಬರಿಯ ತರ್ಕ ದುಸ್ತರ್ಕವಾದರೆ ಪ್ರತಿಷ್ಠೆ ಇರುವುದಿಲ್ಲ ಅದಕ್ಕೆ. ಆದ್ದರಿಂದ ಸ್ಥಿರವಾದ ಶಾಸ್ತ್ರಮಯ ಅನ್ನುವುದರಿಂದ ಶಾಸ್ತ್ರ ಪ್ರಾಚುರ್ಯ ಅದನ್ನು ಕೂಡ ಇಲ್ಲಿ ನಾವು ಅನುಸಂಧಾನ ಮಾಡಬಹುದು. ಇದನ್ನು ಪರಾಶರ ಭಟ್ಟರು ಹರ್ತುಂ ತಮಸ್ ಸರಸ್ವತೀಚ ವಿವೇಕ್ತುಂ ಈಶಃ ಮಾನಂ ಪ್ರದೀಪಮಿವ ಕಾರುಣಿಕೋ ದದಾತಿ ಅಂತ ಹೇಳಿದ್ದು. ಶ್ರುತಿಯು ಹಾಗೆಯೇ ಹೇಳುತ್ತೆ, ಯೋ ಬ್ರಹ್ಮಾಂಡಂ ವಿದಧಾತಿ ಪೂರ್ವಂ ಯೋ ವೈ ವೇದಾಂಶ ಪ್ರಣೋತಿ ತಸ್ಮೈ ಅಂತ. ಚತುರ್ಮುಖನನ್ನು ಸೃಷ್ಟಿಸಿ ಅವನಿಗೆ ವೇದಗಳನ್ನು ಕೊಟ್ಟ ಪರಮಾತ್ಮ. ಆ ವೇದವೆಂಬ ಶಾಸ್ತ್ರದಿಂದಲೇ ನಾವು ಭಗವಂತನ ಶಾಸನವನ್ನು ತಿಳಿಯಬಹುದು. ಆದ್ದರಿಂದ ಅದು ನಮಗೆ ದಯಾದೇವಿಯ ಕಾರ್ಯವೇ ಆಗಿ ದಯೆಯ ಮೂಲಕವೇ ನಮಗೆ ಇಲ್ಲಿ ಸಿಗುತ್ತೆ ಅಂತ ಹೇಳಿ ದಯಾದೇವಿಯ ಈ ಮಹತ್ತಾದ ಉಪಕಾರವನ್ನು ಸ್ವಾಮಿ ದೇಶಿಕನಲ್ಲಿ ಅದ್ಭುತವಾಗಿ ಸ್ತೋತ್ರ ಮಾಡ್ತಾರೆ. ಅನುಗುಣದಶಾರ್ಪಿತೇನ ಶ್ರೀಧರ ಕರುಣೇ ಸಮಾಹಿತ ಸ್ನೇಹ ಶಮಯಸಿ ತಮಃ ಪ್ರಜಾನಾಂ ಶಾಸ್ತ್ರಮಯೇನ ಸ್ಥಿರ ಪ್ರದೀಪೇನ. ಇನ್ನು ಮುಂದಿನ ಎರಡು ಶ್ಲೋಕಗಳನ್ನು ಆ ಮುಂದಿನ ಶೀರ್ಷಿಕೆಯಲ್ಲಿ ಅನುಸಂಧಾನ ಮಾಡೋಣ. ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲಿನಿ ಶ್ರೀಮದೇ ವೆಂಕಟೇಶಾಯ ವೇದಾಂತ ಗುರವೇ ನಮಃ ಶ್ರೀಮದೇ ನಿಗಮಾಂತ ಮಹಾದೇಶಿಕಾಯ ನಮಃ.